2000006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ ಶ್ರೋತೃಗಳೇ. 08272 ಮಡಿಕೇರಿಯ STD ಕೋಡನ್ನು ಉಪಯೋಗಿಸಿಕೊಂಡು ನೀವು ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ನಾಳೆ ಕಾರ್ಯಕ್ರಮವನ್ನು ಹೇಳ್ತಾ ಇದ್ವಲ್ಲ, ವಿಜಯಕುಮಾರ್ ಅವರು ಒಳ್ಳೆ ಆಸಕ್ತಿಯಿಂದ ಕೃಷಿಯಲ್ಲಿ ಪಾಲ್ಗೊಂಡಿದ್ದಾರೆ, ಹಾಗೆ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ವಿಶೇಷವಾಗಿ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಈ ರೀತಿಯಲ್ಲಿದ್ದರೆ ರೈತರು ಬಹಳ ಚೆನ್ನಾಗಿ ಬೆಳವಣಿಗೆ ಆಗ್ತಾರೆ. ನಮಸ್ಕಾರ, ಯಾರು ತಾವು? ಹಲೋ, ಹಾಂ, ಯಾರು ತಾವು? ಕೃಷ್ಣೇಗೌಡರು ಸಕಲೇಶ್ಪುರದಿಂದ. ಅಲ್ಲೇ ಹಳ್ಳಿನ ಅಥವಾ ಸಕಲೇಶ್ಪುರದಿಂದ ಗೌಡ್ರೆ? ಹೌದಾ, ಹಾ, ಯಾವ ಪ್ರದೇಶ ಸಕಲೇಶ್ಪುರದಲ್ಲಿ? ಅಲ್ಲಿ ಯಾವ ಏರಿಯಾ? ಹೆಗ್ಗದ್ದೆ. ಹಾ ಹಾ ಹಾ ಹಾ, ಏನು ನಿಮ್ದು ತೋಟ ಗದ್ದೆ ಇದೆಲ್ಲ ಇದೆ ಗೌಡ್ರೆ? ತೋಟ ಇದೆ, ಗದ್ದೆ ಮಾಡ್ತಾ ಇಲ್ಲ ಈಗ ಒಂದು 4-5 ವರ್ಷದಿಂದ. ಹಾ ಹಾ, ಎಷ್ಟು ತೋಟ ಇದೆ? ತೋಟ ಇದೆ, ಜಮೀನು ಒಂದು 5 ಎಕರೆ ತೋಟ ಮಾಡಿದೀನಿ. ಸ್ವಲ್ಪ ಜಮೀನು ದೂರ ಪಾಲ್ಬಿಟ್ಟಿದ್ದೀನಿ ಹೊರಗಡೆ. ಓಹೋ, ಎಷ್ಟು ದೂರ ಆಗುತ್ತೆ? 5-6 ಕಿಲೋಮೀಟರ್ ಮೇಲೆ ಆಗುತ್ತೆ. 5-6 ಕಿಲೋಮೀಟರ್ ಏನು ಅಲ್ಲ, ಕಷ್ಟ ಆಗುತ್ತೆ. ಈಗ ಜನ ಈಗಿನ ಸಮಯದಲ್ಲಿ ವೆಹಿಕಲ್ ತಕ್ಕೋಗೋದು ಕರ್ಕೊ ಬರೋದು ಎಲ್ಲ ಮೇಂಟೈನ್ ಮಾಡಕ್ಕೆ. ಎಷ್ಟು ವಯಸ್ಸು ತಮ್ದು? ನನಗೆ 61 ರನ್ನಿಂಗ್. ಹಾ ಹಾ ಹಾ ಹಾ, ಮನೆಯಲ್ಲಿ ಯಾರ್ಯಾರಿದ್ದೀರಿ? ಮನೆಯಲ್ಲಿ ನಾವು ಈಗ ಇದ್ರೆ ಗಂಡ ಹೆಂಡತಿ ಮಗ ಬೆಂಗಳೂರಲ್ಲಿದ್ದಾನೆ. ಇಲ್ಲ, ಬೇಸರ ಮಾಡ್ಕೋಬೇಡಿ ಅಥವಾ ಏನೋ ಒಂದು ರೀತಿಯಲ್ಲಿ ಆಲೋಚನೆ ಮಾಡಬೇಡಿ. ಈಗ ನಾವು ಇವತ್ತು ಒಬ್ಬರನ್ನ ಕುಶಾಲನಗರ ಹತ್ರ ಇರುವ ಆವರ್ತಿಯ ಚಂದ್ರಶೇಖರ್ ಅವರ ಜೊತೆಗೆ ಮಾತಾಡಿದ್ವಿ. ಅವ್ರದ್ದು ಇರೋದು 6 ಎಕರೆ, ಇನ್ನು ಬೇರೆಯವ್ರದ್ದೊಂದು 10-15 ಎಕರೆ ಗುತ್ತಿಗೆ ತಗೊಂಡು ಕಲ್ಲಂಗಡಿ ಕುಂಬಳ ತರಕಾರಿಗಳನ್ನ ಬೆಳೀತಾರೆ ಪ್ರತಿ ವರ್ಷ. ನೋಡಿ, 10-15 ಎಕರೆ ಅಂತಂದ್ರೆ ಏನು ಸುಲಭದ ಸಂಗತಿ ಅಲ್ಲ, ಅದು ಗುತ್ತಿಗೆ ತೆಗೆದುಕೊಂಡು ನಿರ್ವಹಿಸೋದು ಅಲ್ವಾ? ಅವರು ನಾ ಕೇಳ್ತಾ ಇದ್ವಿ ಎಷ್ಟು ದೂರ ಆಗುತ್ತೆ ನಿಮ್ಮಿಂದ? ಒಂದು 10 ಕಿಲೋಮೀಟರ್ ತನಕ ಹೋಗ್ತೀನಿ, ದುಡಿಮೆ ಮಾಡುವಾಗ ಮಾಡಬೇಕು ಅಂತ, 22 ವರ್ಷ ವಯಸ್ಸು ಅಂತ ಹೇಳ್ತಾ ಇದ್ರು. ನಮ್ದು ಬೌಂಡ್ರಿ ಇಲ್ಲ, 10 ಎಕರೆ ಜಮೀನು ಇದೆ, 10 ಸರ್ವೆ ನಂಬರ್ ಇದೆ, ಅದರಲ್ಲೇ ಕಷ್ಟ ಆಗುತ್ತೆ. ಒಂದ್ ಎಕರೆ ಮುಕ್ಕಾಲು ಎಕರೆ ಒಂದು 6 ಎಕರೆ ಇದೆ. ನಾನು ಸ್ವಯರ್ಜಿತ ಒಂದು 5-6 ಎಕರೆ ಇದೆ, ಅದು ಚೆನ್ನಾಗಿದೆ, ಒಳ್ಳೆ ಸೆಂಟರ್ ಜಮೀನು, ಅದೆಲ್ಲ ಇಂಪ್ರೂವ್ ಮಾಡಿದೀನಿ. ತುಂಡು ತುಂಡು ಬೇರೆ ಬೇರೆ ಕಡೆ ಆದ್ರೆ ಬಹಳ ಕಷ್ಟ. ಒಂದು ರೀತಿಯಲ್ಲ ಪೀಸ್ಗಳಾದ್ರೆ ಕರ್ಕೊಂಡು ಕೆಲಸ ಮಾಡ್ಸಕ್ಕೆಲ್ಲ ಕಷ್ಟ ಆಗುತ್ತೆ, ಅಲ್ಲೆಲ್ಲ ಸುತ್ಕೊಂಡು ಹೋಗ್ಬೇಕು. ಮಧ್ಯಾಹ್ನಕ್ಕಾದ್ರೆ ಬೇರೆ ಕಡೆ ಕರ್ಕೋಕ್ಕಾಗಲ್ಲ. ಹೌದು ಹೌದು, ನಿಜ, ಆತರ ಎಲ್ಲ ಸಮಸ್ಯೆಗಳಿದಾವೆ, ಅದಕ್ಕಾಗಿ ದೂರದೆಲ್ಲ ಬಿಟ್ಟಿದ್ವಿ. ಅಲ್ಲ, ಬೇರೆಯವರು ಅಲ್ಲಿ ಯಾರಾದ್ರೂ ಹತ್ತಿರದಲ್ಲಿ ಮಾಡೋರು ಇಲ್ವಾ? ಗದ್ದೆ ಎಲ್ಲ ಮಾಡ್ತಾರೆ, ಸ್ವಲ್ಪ ಕಮ್ಮಿ ಎಕರೆಗೆ ಏನ್ ಮಾಡಕ್ ಅಂತ ಬೇಡ ಅಂತ ಗದ್ದಂಗೆ ಬಿಟ್ಟಿದೆ. ತೋಟವನ್ನು ಮಾಡೋರು ಇದಾರೆ ಕೆಲವೊಬ್ರು? ತೋಟ ಮಾಡೋರು ಇಲ್ಲ ಕಡಿಮೆ ಇಲ್ಲಿ. ಹೌದಾ? ತೋಟ ಮಾಡೋರು ಇಲ್ಲ, ತೋಟ ಆತರ ಈಜಿಗೆಲ್ಲ ತಗೊಂಡ್ ಮಾಡಲ್ಲ. ಅಲ್ಲಿ ಹಾಸನ ಆಕಾಶವಾಣಿ ನಿಮ್ಗೆ ಬರುತ್ತಲ್ವಾ? ನೀವು ಹಾಸನದಲ್ಲಿ ಇದ್ರಲ್ಲ, ಹಾಗೆಲ್ಲ ಮಾತಾಡಿದ್ದೆ ನಿಮ್ ಹತ್ರ. ಬಂದಿದ್ರಂತೆ ನಮ್ಮ ಮಗಳು, ಅವಾಗ ಬಿಎಸ್ಸಿ ಓದ್ತಿದ್ಲು, ಮನೆಗೆ ಬಂದಿದ್ಲು, ರಜೆ ಪುತ್ತೂರ್ಲಿದ್ಲು. ಅವಾಗ ಅವಳಿಗೆ ಅಡ್ರೆಸ್ ಹೇಳಕ್ ಗೊತ್ತಾಗ್ಲಿಲ್ಲ ಅಂತ, ನಾನು ಹೊರಗಡೆ ಇದ್ದೆ, ಫೋನ್ ಮನೇಲಿ ಬಿಟ್ಟೋಗಿದ್ದೆ. ಸಾಮ್ರಾಟ ಹೋಟ್ಲಲ್ಲಿ ಬಂದು ಫೋನ್ ಮಾಡಿದ್ರಂತೆ ಸಕ್ಸಸ್ಫುಲ್. ಅದೇ ಈಗ ಮಡಿಕೇರಿದು ಕೇಳುತ್ತೆ, ಮಂಗಳೂರದನ್ನು ಕೇಳ್ತೀರಾ? ಮಂಗಳೂರದು ಕಮ್ಮಿ, ಮಡಿಕೇರಿದ್ರೆ ನಾನು ಕೇಳೋದು ಜಾಸ್ತಿ. ನನಗೆ ನಿಮ್ಮ ಕಾರ್ಯಕ್ರಮ ಕೇಳೋದಂದ್ರೆ ತುಂಬಾ ಇಷ್ಟ, ನಿಮ್ಮ ಬಿಟ್ಟರೆ ಬೇರೆ ಕೇಳೋದು ಕಮ್ಮಿ. ಅಲ್ಲ, ಹಾಸನದಲ್ಲಿ ಇದ್ದಾಗ ಹಾಸನದಲ್ಲಿ ಕೇಳ್ತಾ ಇದ್ದೆ. ಈಗ ಮಡಿಕೇರಿಗೆ ಹೋದ್ಮೇಲೆ ಮಡಿಕೇರಿಯಲ್ಲಿ ಅಲ್ವಾ ಸಾದಾ ರೇಡಿಯೋದಲ್ಲೇ ಬರುತ್ತಾ ಕಾರ್ಯಕ್ರಮ? ಸಿಂಪಲ್ ರೇಡಿಯೋ ಒಂದು 700-800 ರೂಪಾಯಿ. ಅದೇ ಅದೇ, ಅದೇನು ಕೆಲವೊಬ್ರು ಅದೇ ಇಂಥವ್ರದೇ ಧ್ವನಿ ಆಗ್ಬೇಕು, ಹಿಂಗೇ ಇರ್ಬೇಕಂತ ಆಸೆ ಪಟ್ಬಿಡ್ತೀರಿ, ಹಾಗಾಗಿ ಕೆಲವೊಬ್ರದ್ದು ಇಷ್ಟ ಆಗಲಿಲ್ಲ, ಮಾತಾಡೋ ರೀತಿಗಳು ಶೈಲಿಗಳೆಲ್ಲ ಇಷ್ಟ ಆಗ್ತವೆ. ಹಾಗೆ ಹಾಗೆ, ಚೆನ್ನಾಗಿ ಚೆನ್ನಾಗಿ ಕೊಡ್ತೀರಿ, ಯಾರ ಹತ್ರ ಹಿಂಗ್ ಮಾತಾಡ್ಬೇಕು ಅಂತ ಆ ರೀತಿ ಎಲ್ಲ ಮಾತಾಡ್ತೀರಿ, ಅದೊಂದು ತುಂಬಾ ಇಷ್ಟ ಆಗುತ್ತೆ. ಒಳ್ಳೊಳ್ಳೆ ರೈತರನ್ನ ಕರೆದು ಸಂದರ್ಶನ ಮಾಡಿಸ್ತೀರಿ. ಹೌದು ಹೌದು ಹೌದು, ನಿಜ, ಅದೆಲ್ಲ ಒಳ್ಳೆ ಕಾರ್ಯಕ್ರಮ, ತಿಳುವಳಿಕೆ ಬರ್ತಾರೆ ಚೆನ್ನಾಗಿ. ಹೌದು ಹೌದು, ನಿಜವಾಗಿ ಬೆಳೆ ಬೆಳೆಯೋದು, ಒಳ್ಳೆ ನರ್ಸರಿ ಬೆಳೆಯೋದು ಅಂತವೆಲ್ಲ ನೀವು ಕೊಡ್ತಿರಲ್ಲ. ನಿಜ ನಿಜ ನಿಜ ಹೌದು, ಅದರಿಂದ ತುಂಬಾ ಅನುಕೂಲ ಆಗುತ್ತೆ. ಹೌದು, ಒಳ್ಳೆ ಪ್ರೇರಣೆ, ತುಂಬಾ ಅನುಕೂಲ ಆಗಿದೆ. ಅದು ನೀವು ಹಾಸನದಲ್ಲಿ ಇದ್ದಾಗೆಲ್ಲ ಕೇಳಿ ಕೇಳಿ ತುಂಬಾ ಅನುಕೂಲ ಆಗಿ ನಿಮ್ ಮೇಲೆ ತುಂಬಾ ಇಷ್ಟ ಆಗಿದೆ ನಮಗೆ, ತುಂಬಾ ಪ್ರೀತಿ. ಓಹೋ, ಧನ್ಯವಾದ ಧನ್ಯವಾದ. ಹಾಸನದಲ್ಲಿ ಇದ್ದಾಗಲೇ ಕೇಳ್ತಾ ಇದ್ದೆ ಅಲ್ವಾ? ಹೌದು ಹೌದು, ಅವಾಗ್ಲೂ ಎಲ್ಲ ಹೇಳ್ತಾ ಇದ್ರಲ್ಲ, ಅದ್ರಿಂದಲೇ ನಾನು ಸುಮಾರು ನರ್ಸರಿ ಗಿಡ ಎಲ್ಲ ಬೆಳೆದು ಮರ ಗಿಡ ಎಲ್ಲ ಬೆಳೆದಿದ್ದೀನಿ. ನೋಡಿ ನೋಡಿ, ಸಂತೋಷ. ಅದಕ್ಕೆ ನಿಮ್ ನರ್ಸರಿ ಯಾರೋ ಸಾಗರದ ಹತ್ರ ನರ್ಸರಿ ಮಾಡ್ತಿದ್ವಿ ತುಂಬಾ ಹಿಂದೆನೆ, ಒಂದು 20 ವರ್ಷದಿಂದನೆ. ಅದನ್ನ ತಿಳ್ಕೊಂಡು ಮೊದ್ಲು ಅಡಿಕೆ ಗಿಡ ಬೆಳಕ್ಕೆ ಗೊತ್ತಿಲ್ಲ ನನಗೆ, ಹೋಗ ಎಲ್ಲ ತಂದು ಗಿಡ ಎಲ್ಲ ಬೆಳೆದ ಎಲ್ಲ ಹೋಗಿದ್ದ. ಅದನ್ನ ತಿಳ್ಕೊಂಡು ಒಳ್ಳೆ ಅಡಿಕೆ ಎಲ್ಲ ಬೆಳೆದಿದ್ವಿ, ಒಂದು 500 ಮರ ಫಸಲಿ ಬಂದಿರೋದಿದೆ, ಒಂದು 100-200 ಹೊಸ ಹೊಸ ಆಗ್ತಾ ಇರ್ತೀನಿ. ಮೆಣಸು ನರ್ಸರಿ ಮಾಡೋದ್ ಕಲ್ಸಿದ್ರಿ, ಕಾಫಿ ಗಿಡನು ನರ್ಸರಿ ಕಲ್ಸಿದ್ರಿ, ಅದೆಲ್ಲ ನಿಮ್ಮಿಂದಲೇ, ನಿಮ್ಮ ಸಂದರ್ಶನ ಮಾಡ್ತಿದ್ರಲ್ಲ ಅದರಿಂದ ತಿಳ್ಕೊಂಡು ಅದರಿಂದ ಕಲ್ತಿದ್ರು. ನೋಡಿ ನೋಡಿ, ರೇಡಿಯೋ ಎಷ್ಟು ಚೆನ್ನಾಗಿ ನಿಮ್ಗೆ. ವರ್ಷ ವರ್ಷ ಮಾಡ್ತೀನಿ ಈಗ, ಮೆಣಸು ನರ್ಸರಿ ಇರುತ್ತೆ, ಕಾಫಿ ನರ್ಸರಿ ಇರುತ್ತೆ. ಕಾಫಿ ಅಂದ್ರೆ ನಮಗೆ ಹಾಕಕ್ ಮಾತ್ರ, ಮಾರಕ್ ಮಾಡಲ್ಲ ಅಲ್ವಾ. ಮೆಣಸು ಮಾತ್ರ 1,000 1,500 ಹಿಂಗೆಲ್ಲ ಮಾಡ್ತೀನಿ, ನಂಗೆ ಎಷ್ಟು ಬೇಕಷ್ಟು ಹಾಕೊಂಡು ಉಳಿದ ಮಾಡ್ತೀನಿ. ತಮ್ದು ನಂಬರ್ ಹೇಳಿ ಗೌಡ್ರೆ. ಅಡಿಕೆನೂ 1,000 ಮಾಡಿದ್ದೀನಿ ವರ್ಷಕ್ಕೂ. ಅಲ್ಲ, ನಿಮ್ಮ ಮೊಬೈಲ್ ನಂಬರ್ ಹೇಳಿ. ನೀವು ಲಾಸ್ಟ್ ಒಂದ್ಸರಿ ನಂಬರ್ ಕೊಡ್ಬೇಕು, ನಿಮ್ಮ ಹತ್ರ ಮಾತಾಡ್ಬೇಕು. ಅದೇ 9408-3-7-3-7-3-7-5-5-5-5-1-1. ಕಾರ್ಯಕ್ರಮ ಆದ್ಮೇಲೆ ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಫೋನ್ ಮಾಡಿ, ನಾನು ನಿಮ್ಮ ನಂಬರ್ ತಗೊಂಡು ಮಾತಾಡ್ತೀನಿ. ಒಂದು ಪ್ರಶ್ನೆ ತಮಗೆ ಗೌಡ್ರೆ. ಕೇಳಿ. ಹೌದು, ಕಾಳು ಮೆಣಸಿನಲ್ಲಿ ಲೀಟರ್ ತೂಕ ಎಷ್ಟಿದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೀರಿ? ಒಂದು ಲೀಟರ್ಗೆ 700-800 ಇದ್ರೆ ಒಳ್ಳೆ ರೇಟ್. 700-800 ಗ್ರಾಮ್. ಹೌದಾ? 750-800 ಗ್ರಾಮ್ ಇದ್ರೆ ಒಳ್ಳೆ ರೇಟ್. ಆದ್ರೆ ಒಂದು ಒಂದು ಮಿತಿ ಇದೆ, ಅದಕ್ಕಿಂತ ತೀರಾ ಕಡಿಮೆ ಇರಬಾರದಂತೆ. ಎಷ್ಟು ಮಿತಿ ಇದೆ ಅಂತ ಹೇಳ್ಬೋದಾ? ಮಿತಿ ಇಲ್ಲ, 600-500 ಗ್ರಾಮ್ ಬಂದ್ರೆ ಅದು ತೂಕ ರೇಟ್ ಕಮ್ಮಿ ಇದೆ ಅಂತ ರೇಟ್ ಕಮ್ಮಿ ಬರುತ್ತೆ. ಅದು 500 ಗ್ರಾಮ್ ಮೇಲೆ ಇದ್ರೆ ಒಳ್ಳೇದು. 500 ಗ್ರಾಮ್ ಗಿಂತ ಕಡಿಮೆ 700-800 ಗ್ರಾಮ್ ಇದ್ರೆ ಚೆನ್ನಾಗಿ ಬಂತಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ರೇಟ್ ಜಾಸ್ತಿ ಸಿಗುತ್ತೆ. ನಿಜವಾಗ್ಲೂ ನಿಜವಾಗ್ಲೂ, ಸರಿಯಾಗಿ. ನಮಗೂ ಲಾಸ್ ಆಗುತ್ತೆ, ನಮಗೂ ಅದು ಆ ತರಕ್ಕೂ ಇದ್ರೆ ನಮಗೂ ಲಾಸ್ ಆಗುತ್ತೆ, ಅದು ತೂಕ ಬರಲ್ಲ ಕಾರಣ ರೇಟ್ ಸಿಗಲ್ಲ. ನಿಜ ನಿಜ. ತಮ್ದು ಕಾಳು ಎಷ್ಟು ನಂತರನೇ ಕುಯ್ಬೇಕು? ಫೆಬ್ರವರಿ ನಂತರ, ಫೆಬ್ರವರಿ 15 ನಂತರನೇ ಕುಯ್ದ್ರೆ ಮೆಣಸು ಚೆನ್ನಾಗಿ ತೂಕ ಬರುತ್ತೆ, ರೇಟ್ ಚೆನ್ನಾಗಿ ಸಿಗುತ್ತೆ. ನೋಡಿ ನೋಡಿ, ಮೆಣಸಿದೆ ಸುಮಾರಷ್ಟಿಂದ ಮೆಣಸಿದೆ. ಒಂದ್ಸರಿ ಒಂದು 4-5 ವರ್ಷದಿಂದ ಒಂದು 4 ಕ್ವಿಂಟಲ್ಗೆ ಹೋಗಿತ್ತು, ತುಂಬಾ ಮೆಣಸು ಬೆಳ್ಳಿ ಬೆಳೆದಿದ್ದೆ. ಅದು ಮಳೆ ಜಾಸ್ತಿ ಆಗ್ಬಿಟ್ಟು ಪೂರ್ತಿ ಹೋಯ್ತು. ಆಮೇಲೆ ಈಗ ಕ್ವಿಂಟಲ್ಗೆ ಬಂದಿದೆ, 1.5 ಕ್ವಿಂಟಲ್, 2 ಕ್ವಿಂಟಲ್ ಹಿಂಗ ಆಗ್ತಾನೆ ಇದೆ. ಹೊಸ ಹೊಸ ಸರಾಸರಿ ಯಾವಾಗ್ಲೂ ಮತ್ತೆ ಹಾಕ್ತಾ ಇರ್ತೀರಿ ಅಲ್ವಾ? ಹಾಕ್ತಾ ಇರ್ತೀನಿ. ವರ್ಷ ಒಂದು 90 ಕೆಜಿ ಇತ್ತು, ಮೊನ್ನೆ 500 ರೂಪಾಯಿ ಕೊಟ್ಟೆ. ಒಳ್ಳೇದು ಒಳ್ಳೇದು. ವರ್ಷ ವರ್ಷ ಹಾಕ್ತೀನಿ, ವರ್ಷ ವರ್ಷ 100-200 ಹಾಕ್ತೀನಿ, 1,000 ಹಿಂಗೆಲ್ಲ ಮಾರ್ತೀನಿ. ಕಾಫಿ ಯಾವ್ದು ರೋಬಸ್ಟಾ ಅರೇಬಿಕಾ ಯಾವ್ದು ಬೆಳಿತೀರಿ? ಅರೇಬಿಕಾ ಇಲ್ಲ, ಅರೇಬಿಕಾ ಹಾಕಿದ್ದೆ ಇಂಪ್ರೂವ್ ಮಾಡ್ಲಿಲ್ಲ, ರೋಬಸ್ಟಾ ಇದೆ. ಈಗ 2ನೇ ವರ್ಷದಲ್ಲಿ 3ನೇ ವರ್ಷದಲ್ಲಿ ಚಂದ್ರಗಿರಿ ಹಾಕಿದ್ನು, ಒಂದು 200 ಗಿಡ ಮನೆ ಹತ್ರ, ತುಂಬಾ ಚೆನ್ನಾಗಿ. ಓಹೋ, ಚಂದ್ರಗಿರಿ ಚೆನ್ನಾಗಿ ಬರುತ್ತೆ ಅಲ್ವಾ? ಇವತ್ತೊಂದು 200-250 ಗಿಡ ಹಾಕಿದೀನಿ ಮತ್ತೆ ಅದ್ರ ಒಳಗಡೆ. ಒಳ್ಳೇದು ಒಳ್ಳೇದು, ಆಗ್ಲಿ, ಚೆನ್ನಾಗಿರಿ ಗೌಡ್ರೆ, ಚೆನ್ನಾಗಿ ಬೆಳವಣಿಗೆ ಆಗಿ. ನಿಮ್ ಸಲಹೆ ಮುಖಾಂತರ ಚೆನ್ನಾಗಿದೆ, ಅದಕ್ಕೆ ನಿಮ್ಮನ್ನ ಒಂದ್ಸರಿ ಇಲ್ಲಿ ಕರೆಸಬೇಕು ಅಂತ ನನಗೆ ತುಂಬಾ ಇಷ್ಟ ಆಗಿದೆ. ಭೇಟಿ ಫೋನ್ ಮಾಡಿ ಅಂತ ಮತ್ತೆ. ಆಗ್ಲಿ ಆಗ್ಲಿ, ಧನ್ಯವಾದ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೆಳಗ್ರೆ ನೋಡಿ, ರೇಡಿಯೋ ಪ್ರಸಾರ ಎಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದರೆ ಅದು ಲೆಕ್ಕನೇ ಇಲ್ಲ. ಎಷ್ಟೋ ಜನ ಹಳ್ಳಿಗರು ಈಗಲೂ ಕೃಷಿ ಕಾರ್ಯಕ್ರಮಗಳನ್ನು ತುಂಬ ಇಷ್ಟಪಟ್ಟು ಕೇಳ್ತಾರೆ, ಮತ್ತು ಏನೆಲ್ಲ ಮಾಹಿತಿ ಅವರಿಗೆ ಲಭ್ಯ ಆಗ್ತದೆ. ಮುಂದಿನ ಕರೆ ವ್ಯತ್ಯಾಸ ಆಯಿತು. ಕೃಷ್ಣೇಗೌಡರು ಭಾಳ ಅಭಿಮಾನದಿಂದ ಮಾತಾಡ್ತಾ ಇದ್ರು, ಮತ್ತು ರೇಡಿಯೋ ಮಾಹಿತಿಯನ್ನು ಉಪಯೋಗಿಸ್ಕೊಂಡು ಅವರು ಬೆಳವಣಿಗೆ ಆಗ್ತಿರುವ ಸಂಗತಿಯನ್ನು ಹಂಚಿಕೊಂಡ್ರು. ಕರೆ ಬರ್ತದವೆ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಯಾರು ತಾವು ಹೇಳಿ? ನಮಸ್ತೆ ಸರ್. ನಮಸ್ಕಾರ ಗೌಡ್ರೆ, ಯಾರು ತಾವು? ಸಾರಿಗ್ರಾಮದಿಂದ ಕುಮಾರೇಗೌಡ ಅಂತ ಸರ್. ಕಾಲ್ ಸಿಕ್ಕೇ ಬಿಡ್ತೀರಿ ನಿಮ್ ಜೊತೆ ಮಾತಾಡೋದು. ಸಾಲಿಗ್ರಾಮದಿಂದ ಅಲ್ವಾ ಗೌಡ್ರೆ? ಹೌದೌದು ಸರ್. ನೀವು ಆಕಾಶವಾಣಿ ಹಾಸನಕ್ಕೂ ಸಂಪರ್ಕ ಮಾಡ್ತೀರಿ, ಮತ್ತಿನ್ಯಾವ ಆಕಾಶವಾಣಿಗೆ ಸಂಪರ್ಕ ಮಾಡ್ತೀರಿ ಸರ್? ಮೈಸೂರು, ಹಾಸನ, ಮಡಿಕೇರಿ. ಒಂದ್ ರೀತಿ ಅಭಿಮಾನ ಅಲ್ವಾ? ಅಭಿಮಾನ ಸರ್. ನಿಮ್ ಈಗ ತಾನೇ ಮಾತಾಡಿದ್ರಲ್ಲ ಒಬ್ರು ಸಕ್ಕರೆ, ನಿಮ್ ಮಾತು ಕೇಳ್ಬೇಕು ಅಂತ ಅಂದ್ರೆ ನಿಮ್ದು ಬಂದಾಗೆಲ್ಲ ನಿಮ್ ಸಂದರ್ಶನ ಪ್ರತಿ ದಿನ ಕೇಳ್ತೀನಿ. ಹೌದು, ಬೆಂಗಳೂರು ಆಕಾಶವಾಣಿಗೂ ಸಂಪರ್ಕ ಮಾಡ್ತಿರ್ತೀರಿ ಅಲ್ವಾ? ಎಂತ, ಬೆಂಗಳೂರು ಆಕಾಶವಾಣಿಗೂ ಸಂಪರ್ಕ ಮಾಡ್ತೀರಿ? ಬೆಂಗಳೂರು ಆಕಾಶವಾಣಿಗೆ ಅಂತಂದ್ರೆ ಮೈಸೂರಿಂದ ಬರ್ತದಲ್ಲ ಸರ್ ನೇರವಾಗಿ. ಹಾಗೆ ಹಾಗೆ ಅದೇ ರಾಜರಾಜ ಪ್ರಸಾದದಲ್ಲಿ ಮಡಿಕೇರಿಗೂ ಮೈಸೂರಿಗೂ ಆಕಾಶವಾಣಿಗೆ ನಿಮ್ಮ ಆಕಾಶವಾಣಿಗೂ ಬರುತ್ತೆ ಅದು ಬೆಂಗಳೂರು ಕಾರ್ಯಕ್ರಮ. ಹೌದು ಹೌದು. ಎಲ್ಲೂ ಬರಲ್ಲ. ಚಿತ್ರಗೀತೆ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ತೀರಿ, ನೋಡ್ತಾ ಇರ್ತೀವಿ, ಗಮನಿಸ್ತಾ ಇರ್ತೀವಿ, ಒಂಥರ ಆಸಕ್ತಿ ಅಲ್ವಾ? ಹೌದು ಸರ್ ಹೌದು. ಏನೋ ಟೈಮ್ ಪಾಸ್ ಒಳ್ಳೇದು, ಮತ್ತೆ ಜ್ಞಾನಾಭಿವೃದ್ಧಿಗೂ ಅನುಕೂಲ ಆಗ್ತದೆ ಒಂದ್ ರೀತಿಯಲ್ಲಿ. ನಾವು ಹೀಗಿದೀವಿ ಅಂತ ಯೋಚನೆ ಮಾಡಿದ್ರೆ. ಹೌದು ಸರ್ ಹೌದು. ಆಕಾಶವಾಣಿಯಿಂದ ಸುಮಾರು ಸುಮಾರು ಮನುಷ್ಯನಿಗೆ ಜ್ಞಾನೋದಯ ಉತ್ಪತ್ತಿ ಆಗುತ್ತೆ ಸರ್. ಹೌದು ಹೌದು. ಆಕಾಶವಾಣಿಯಿಂದ ಹೆಚ್ಚಿನ ವಿಚಾರ ತಿಳ್ಕೋಬಹುದು. ಹೌದು ಹೌದು ಹೌದು ನಿಜ. ಗೌಡ್ರೆ ಒಂದು ಪ್ರಶ್ನೆ ಹೇಳಿ ಸರ್. ಗೊತ್ತಿದ್ರೆ ಹೇಳ್ತೀನಿ. ಅಲ್ಲ ಗೊತ್ತಿರುತ್ತೆ, ಕೆಲವೊಂದ್ಸಾರಿ ಮರ್ತ್ ಬಿಡ್ತೀವಿ. ಬಹಳ ಬಹಳ ಸುಲಭದ ಪ್ರಶ್ನೆ ಅಂತ ಅನ್ಸುತ್ತೆ ನಿಮಗೆ. ಕಾಫಿ ಬಗ್ಗೆ ಕೇಳಿದ್ರೆ ನೀವು ಕಾಫಿಯಲ್ಲಿ ಬೆಳೆಯಲ್ಲ ಅಲ್ವಾ? ಇಲ್ಲ ಸರ್ ಇಲ್ಲ. ಬಿದಿರಿಂದ ಪರಿಚಯ ಇದೆ ಅಂತ ಅನ್ಕೊಂಡಿದೀವಿ. ಬಿದಿರಿನ ಕಳಲೆ ಯಾವಾಗ ಸಿಗುತ್ತೆ ಅಂತ ಹೇಳ್ಬೋದಾ? ಕಳಲೆ, ಕಳಲೆ ಸಾರು, ಕಳಲೆ ಪಲ್ಯ ತಿಂತೀವಲ್ಲ, ಯಾವ ಹಂಗಾಮಿನಲ್ಲಿ ಸಿಗುತ್ತೆ? ಗೊತ್ತಿಲ್ಲ ಸರ್ ನನಗೆ. ಬಿದಿರು ಕಳಲೆ ತಿಂದೆ ಅಲ್ವಾ ನೀವು? ಇಲ್ಲ ಸರ್, ಅದು ತಿಂತಾರೆ ನೋಡಿದೀನಿ, ನಾವಂತೂ ತಿಂದಿಲ್ಲ ಇದುವರೆಗೂ. ಓ, ಇದುವರೆಗೂ ತಿಂದಿಲ್ಲ? ತಿಂದಿಲ್ಲ ತಿಂದಿಲ್ಲ. ಅನುಭವ ಜೀವನದಲ್ಲಿ ಕೆಲವೊಂದನ್ನ ಬಿಡಬಾರ್ದು. ಈ ಅಣಬೆ, ಕಳಲೆ ಇವೆಲ್ಲ. ಅಣಬೆ ತಿಂದಿದ್ವಿ, ಬಾಳೆ ತಿಂಡು. ಬಾಳೆ ತಿಂಡು ಅಂದ್ರೆ ತಲೆ ಕುದ್ದು ತೆಗಿತದೆ ಅಂತ ಹೇಳ್ತಾರೆ. ಎಲ್ಲಾರು ತಿಂದಿದ್ದೀವಿ. ಬಿದಿರು ಕಳಲೆ ಮಾತ್ರ ತಿಂದಿಲ್ಲ. ಹಿಂದೆ ತಿಂದಿರ್ಬೋದು, ಸಣ್ಣದ್ರಲ್ಲಿ ಗೊತ್ತಿಲ್ಲ. ನಾನಿಲ್ಲ. ವಿಶೇಷವಾದ ಆಹಾರ ಮೂಲ ಮತ್ತು ಶುದ್ಧವಾದ ರೂಪದಲ್ಲಿ ಸಿಗುವ ಆಹಾರದ ಮೂಲ ಇದು. ಹೌದು ಸರ್ ಹೌದು. ಹೌದು ಹೌದು. ಅದನ್ನ ಹಾಗೆ ತಿನ್ಬಾರ್ದು, ತಮ್ಗೆ ಗೊತ್ತಿದೆಯಾ? ಹಾಗೆ ತಿನ್ಬಾರ್ದು ಅಂತ ಹೇಳಿದ್ರಲ್ಲ ಸರ್ ನೀವೇ ಒಂದ್ಸರಿ ನೋಡಿ ಕೇಳ್ಕೊಂಡಿದ್ದೀರಿ ಅಲ್ವಾ? ಅದು ವಿಷಕಾರಿ ಅಂಶ. ಹೌದು ಹೌದು. ನೋಡಿ ಉನಿ ಹಾಕ್ಬಿಟ್ಟು ಅದನ್ನ ಕೂದಿ ಉನಿ ಹಾಕ್ಬಿಟ್ಟು ಎರಡು ನಿಮಿಷ ಆದ್ಮೇಲೆ ತಿನ್ಬೇಕು ಅಂತ ಏನೋ ಹೇಳಿದಲ್ಲ. ಹೌದು ನೋಡಿ, ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೆ. ತಮ್ಗೆ ವಯಸ್ಸು ಎಷ್ಟು ಗೌಡ್ರೆ? ಸರ್ 60 ವರ್ಷ. ನನಗೆ 60 ಆದ್ರೂ ಚೆನ್ನಾಗಿ ನೆನ್ಪಿಟ್ಕೊಂಡ್ಲು ಸಾಮರ್ಥ್ಯ ಇದೆ ನಿಮಗೆ, ಖುಷಿ ಆಯ್ತು. ಎಷ್ಟೋ ಜನ ಮಕ್ಕಳಿಗೆ ಇವತ್ತು ಹೇಳಿದ್ ನಾಳೆ ಕೇಳಿದ್ರೆ ಮರ್ತ್ಬಿಟ್ಟೆ ಅಂತ ಹೇಳ್ತಾರೆ. ಆದ್ರೆ ನೀವು ನೋಡಿ, ಅಲ್ಲೇ ಇದನ್ನ ನಾವು ಪ್ರಸಾರ ಮಾಡಿ ಹತ್ತಿರ 2 ತಿಂಗಳು ಮೇಲೆ ಆಯ್ತು. ನಾವು ರೈತರ ಮಕ್ಕಳೇ. ಹಿಂದೆ 34 ವರ್ಷದ ಹಿಂದೆ 1.5 ಕುಂಟೆ ಜಮೀನಲ್ಲಿ ಮೆಣಸಿನ ಗಿಡ 6 ಲೈನ್ ಮಾತ್ರ ಹಾಕಿದ್ದ ನಾನು ಸರ್. ಅದಕ್ಕೆ 3 ಅಡಿ 3 ಅಡಿ ಅಂತರದಲ್ಲಿ 4 ಅಡಿ ಗಿಡ ಬೆಳೆದಿತ್ತು. ಅದೇ ಮೆಣಸಿನಕಾಯಿನಲ್ಲಿ 1 ಚೀಲ ಮನೆಗೆ ಮಾಡಿಕೊಂಡು 1 ಚೀಲ ನನ್ಗೆ ಮದುವೆ ಆಯ್ತು. ಆ ಟೈಮಲ್ಲಿ ಖಾರದ ಪುಡಿ ಎಲ್ಲ ಬಿಡ್ಸಕಾಯ್ತು. 4 ಕ್ವಿಂಟಲ್ ಮೆಣಸಿನಕಾಯಿ ಆಗಿತ್ತು ಸರ್ ಅದು. ಒಣಮೆಣಸಿನಕಾಯಿ. ಹೌದು ನೋಡಿ ನೋಡಿ. ಶ್ರಮ ಪಟ್ರೆ ಅನುಕೂಲ ಇದೆ ಅಲ್ವಾ? ಸಾವಯವದಲ್ಲಿ ಬೆಳೆದಿದ್ದು ಸರ್ ಅದು, ಕಿತ್ತೆ ಗೊಬ್ಬರ ಹಾಕಿ. ಹೌದು ಹೌದು. ಆಗ್ಲಿ, ಮಾಡ್ತಾ ಇರಿ ನೀವು. ಕೃಷಿ ಕೆಲಸಗಳನ್ನ ಬಿಡ್ಲೇಬಾರದು, ವಯಸ್ಸಾಯ್ತಂತ ಅನ್ಕೊಂಬಲೇಬಾರದು ಅಲ್ವಾ? ಈಗ ಸ್ವಲ್ಪ ನನಗೆ ಹ್ಯಾಂಡಿಕ್ಯಾಪ್ ಆಗ್ಬಿಟ್ಟಿನಿ, ಏನು ಮಾಡಕ್ ಅನ್ಕೋಬೇಡಿ. ನಿಮ್ಗೇನು ಹ್ಯಾಂಡಿಕ್ಯಾಪ್ ಅನ್ನೋ ತರ ನೀವು ಮನಸ್ಸಿಗೆ ಹಚ್ಕೊಂಬಲೇಬಾರದು. ಎಷ್ಟೋ ಜನ ಕಣ್ಣಿಲ್ದವರು ಸಹ ಬಹಳ ಚೆನ್ನಾಗಿ ಕೃಷಿಯಲ್ಲಿ ಕೆಲಸ ಮಾಡ್ತಾರೆ, ಕಾಲಿಲ್ದವರು ಮಾಡ್ತಾರೆ, ಕೈಯಿಲ್ದವರು ಮಾಡ್ತಾರೆ, ಏನೆಲ್ಲ ತಲೆ ಬೆಳೆಸ್ಕೊಂಡು ಕೆಲಸ ಮಾಡ್ತಾರೆ. ಹೌದು, ಬಿಡ್ಬೇಡಿ ಬಿಡ್ಬೇಡಿ, ಅದೊಂಥರ ಆಸಕ್ತಿದಾಯಕವಾದ ವಿಚಾರವೇ. ಒಳ್ಳೇದು. ನಮಸ್ಕಾರ. ನಮಸ್ಕಾರ. ಕೆಳಗಡೆ ಪ್ರಶ್ನೆಗೆ ಉತ್ತರ ಬಾಕಿ ಇದೆ, ಯಾರು ಹೇಳ್ಬೋದು ನೋಡೋಣ. ಉತ್ತರ ಬಹುಶಃ ಕೊಡಗಿನ ರೈತರು ಸುಲಭವಾಗಿ ಹೇಳ್ಬೋದು ಅಂತ ಅನಿಸ್ತಾ ಇದೆ. ಬಿದಿರಿನ ಕಳಲೆ ಯಾವಾಗ ಸಿಗುತ್ತೆ, ಯಾವ ಹಂಗಾಮಿನಲ್ಲಿ ಅನ್ಕೊಂಡು ನಾವು ಪ್ರಶ್ನೆ ಮುಂದಿಟ್ಟಿದ್ದೀವಿ. ಯಾರು ಉತ್ತರ ಹೇಳ್ತೀರಿ ನೋಡೋಣ. ನಮಸ್ಕಾರ. ಯಾರು ತಾವು? ಯಾರು ತಾವು? ಬಸವರಾಜ್ ಅವರು. ಯಾಕೋ ಸರಿ ಕೇಳ್ತಾ ಇಲ್ಲ ಬಸವರಾಜ್ ಅಣ್ಣ ನಿಮ್ದು. ಹುಷಾರಿಲ್ವಾ? ಬೇಗ ಹುಷಾರ್ ಮಾಡ್ಕೊಳ್ಳಿ, ಹುಷಾರ್ ಮಾಡ್ಕೊಳ್ಳಿ. ಮನಸ್ಸು ಗಟ್ಟಿಯಾಗಿ ಇಟ್ಕೊಂಡು ಕೆಲವೊಂದು ಉಪಚಾರ ತಗೊಂಡ್ರೆ ಬೇಗ ಚೇತರಿಸ್ಕೊಂಡ್ಬಿಡ್ತೀರಿ. ಕೇಳ್ತಾ ಇದೀಯಾ? ಸರಿ ಕೇಳ್ತಾ ಇಲ್ಲ ಬಸವರಾಜ್ ಅಣ್ಣ. ಸರಿ ಕೇಳ್ತಾ ಇಲ್ಲ ನಿಮ್ದು ಧ್ವನಿ ಕೇಳ್ತಾ ಇಲ್ಲ. ನಾವು ನೀವು ಮಾತಾಡಬೇಕಾದ್ರೆ ಶ್ರೋತೃಗಳೇ, ಒಂದು ಸ್ಪಷ್ಟವಾದ ಧ್ವನಿ ಕೇಳೋ ರೀತಿಯಲ್ಲಿ ಜಾಗ ಹುಡುಕೊಂಡು ಇಟ್ಕೊಂಡ್ರೆ ಒಳ್ಳೇದೇ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಭಾವನವರು. ಭಾವನವರೇ, ಈಗ ಬಿಸಿಲು ಚೆನ್ನಾಗಿ ಬೀಳ್ತಾ ಇದೆಲ್ವಾ? ಬಿಸಿಲೇ ಈ ಭೂಮಿಯ ದೊಡ್ಡ ದೀಪ ಅಲ್ವಾ? ಸೂರ್ಯನೇ ದೊಡ್ಡ ದೀಪ. ಬಿಸಿಲು ಎಷ್ಟು ಪ್ರಜ್ವಲವಾಗಿ ನಮಗೆ ತಟ್ಟುತ್ತೆ, ನಮಗೆ ಅನುಕೂಲ ಮಾಡಿಕೊಡುತ್ತೆ. ಒಂದು ಸಣ್ಣ ದೀಪದಿಂದ ಎಷ್ಟು ಆನಂದ ಪಡುವಾಗ ಇದು ಸೂರ್ಯ. ನಾವು ಒಂದು ಹೂ ಕೂಡ ಅರಳಲಿಕ್ಕೆ ಸೂರ್ಯನ ಬೆಳಕು ಬೇಕು, ಪ್ರತಿಯೊಂದಕ್ಕೂ ಸೂರ್ಯನ ಬೆಳಕು ಅಲ್ವಾ? ಹೌದು, ಎಂಥ ಪ್ರಖರವಾದ ಬೆಳಕಿನ ಮೂಲ ಸೂರ್ಯ ದೇವನಿಗೆ ದೊಡ್ಡ ನಮಸ್ಕಾರ ಹೇಳಲೇಬೇಕಲ್ವಾ? ಈ ದೀಪಾವಳಿ ಸಂದರ್ಭದಲ್ಲಿ ಸೂರ್ಯನನ್ನು ನೆನಪು ಮಾಡ್ಕೋಬೇಕು. ಸೂರ್ಯನೇ ದೊಡ್ಡ ದೀಪ. ಹೌದು. ಈಗ ಭಾವನವರೇ, ನಿಮ್ದು ಊರು ಯಾವ್ದಂತ ಹೇಳಿದ್ರಿ? ಮರೂರು. ಹೌದು, ಪ್ರಶ್ನೆ ಕೇಳ್ತಾ ಇದ್ವಿ, ಬಿದಿರಿನ ಕಳಲೆ ಯಾವಾಗ ಸಿಗುತ್ತೆ ಅಂತ? ಮೇ ಮತ್ತೆ ಜೂನ್ ಟೈಮ್ ಅಲ್ಲಿ. ಹೌದಾ, ಮೇ ಜೂನ್ ಜುಲೈ ಮುಂಗಾರಿ ಹಂಗಾಮಿನಲ್ಲಿ ಕಾಣಸಿಗುತ್ತೆ ಅಲ್ವಾ? ಮಳೆಗಾಲ, ಸರಿಯಾಗಿ ಹೇಳಿದ್ರಿ ಅಲ್ವಾ? ನೀವು ಬಳಸ್ಕೊಂಡಿದ್ರಿ ಅಲ್ವಾ? ಹೌದು, ಬಳಸ್ಕೊಂಡಿರೋದ್ರಿಂದನೇ ಅದು ತಕ್ಷಣ ಉತ್ತರ ಸಿಕ್ಬಿಡುತ್ತೆ ಅಲ್ವಾ? ಏನೇನ್ ಮಾಡ್ಕೊಂಡಿದ್ರಿ ಕಳಲೆಯಿಂದ? ಸಾಂಬಾರ್ ಮಾಡ್ತಾರೆ, ಮತ್ತೆ ಎಂತ ಉಪ್ಪಿನಕಾಯಿ ಮಾಡ್ತಾರೆ, ಪಲ್ಯನೂ ಮಾಡ್ತಾರೆ. ಪಲ್ಯ ಮಾಡ್ತಾರೆ. ಹೌದು, ನೀವು ಮಾಡಿದಿರಾ ಸ್ವತಃ? ಅಮ್ಮ ಮಾಡೋದೊಂದಾಯ್ತು, ನೀವು ಮಾಡಿದಿರಾ ಕಳಲೆಯಿಂದ? ನಾನು ಸರ್, ಪಲ್ಯ ಮಾತ್ರ. ಈಗ ಕಳಲೆ ತಂದ್ಮೇಲೆ ಅದನ್ನ ಹೆಂಗ ಹಚ್ಚಬೇಕು, ಅದನ್ನ ಎಷ್ಟು ದಿನ ನೆನೆಸ್ಬೇಕು ಅಂತ ಅನ್ಕೊಂಡು ಹೇಳಿ. ಸರ್, ಅದನ್ನ ಕುಯ್ದಿಟ್ಟು 3 ದಿನ ನೆನೆಹಾಕಿ ತೆಗೆದಿಡ್ತಾರೆ. ಮತ್ತೆ ಅದು ಅದ್ರ ಮೇಲೆ ಹುಳಿ ಬರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ನೀಟಾಗಿ ಅದನ್ನ ತೊಳೆದ ಅದ್ರಲ್ಲಿ ಎಂತ ವಿಷದ್ದು ಅದನ್ನ. ಪ್ರತಿದಿನ ನೀರು ಬದಲಾವಣೆ ಮಾಡ್ಕೊಂತೀರಾ? ಸರ್, ದಿನ ಚೇಂಜ್ ಮಾಡ್ತಾ ಇರ್ಬೇಕು. ನೋಡಿ, 2 ಅಥವಾ 3 ದಿನ ನೀರು ಬದಲಾವಣೆ ಮಾಡ್ಕೊಂಡು ಉಪಯೋಗಿಸ್ಕೊಳ್ಬಹುದು ಅಲ್ವಾ? ಹೌದು, ವಿಷಕಾರಿ ಅಂಶ ಸಯನೈಡ್, ಹೈಡ್ರೋಜನ್ ಸಯನೈಡ್ ಇರೋದ್ರಿಂದ ಇದು ಜೀವವನ್ನೇ ತೆಗೆದ್ಬಿಡುತ್ತಂತೆ. ನಮ್ಮಲ್ಲಿ ಮನೆ ಹತ್ರದವರು ದನ ಕರುಗಳಿಗೆ ಅದನ್ನ ನೀರು ಕುಡಿಸಿ ಸತ್ತೋಗ್ಬಿಟ್ಟಿದ್ರು. ಹೂ ಗಿಡಗಳಿಗೆಲ್ಲ ಚೆಲ್ಲಿದ್ರು ಕೂಡ ಅದು ಸತ್ತೋಗುತ್ತೆ. ನೋಡಿ, ಎಷ್ಟು ವಿಷಕಾರಿ. ಆದ್ರೆ ಆನೆಗಳು ಎಷ್ಟು ಚೆನ್ನಾಗಿ ತಿಂದು ಹಾಕ್ಬಿಡ್ತಾವ ನೋಡಿ ಅವನ್ನ. ಅದರಿಂದ ಎಂತ ಕಬ್ಬಿಣದ ವಸ್ತುಗಳನ್ನ ಮುಟ್ಟಬಾರ್ದು. ಏನಪ್ಪ ಕಬ್ಬಿಣದ ವಸ್ತು ಮುಟ್ಟಬಾರ್ದು ಅಂತಂದ್ರು ಅದ್ರ ಹಿಂದೆ ಏನೇನು ಇದೆಯೋ ಅದನ್ನು ತಿಳ್ಕೊಳ್ಬೇಕನ್ನೋ ಕುತೂಹಲ ನಮಗೂ ಇದೆ. ಅದೇ ನೋಡೋಣ. ಅಜ್ಜಿ ಹೇಳಿದ್ದು ಅದೇ ಇದನ್ನು ಕೆಲವೊಬ್ರು ಹೇಳ್ತಾರೆ, ಕಬ್ಬಿಣ ಮುಟ್ಟಿದ್ರೆ ವಿಷ ಆಗುತ್ತೆ ಅಂತ ಮಾತಾಡೋದಿದೆ. ಹಂಗಿದ್ದಿದ್ರೆ ಇಷ್ಟೊತ್ತಿಗೆ ಕಟ್ಟಿಗೆದೆ ಒಂದು ಕತ್ತರಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ಬಿಡ್ತಿದ್ರಂತ, ಯಾಕೆ ಮಾಡ್ಲಿಲ್ಲ ಅನ್ನೋದು ಒಂದು ಕುತೂಹಲ ಅಲ್ವಾ? ಅದೇ ಅದೇ ನೋಡೋಣ. ಆದ್ರೂ ವಾಸ್ತವವಾಗಿ ಅದರಲ್ಲಿ ಇದ್ದೇ ಇರುತ್ತೆ ಹೈಡ್ರೋಜನ್ ಸಯನೈಡ್. ಎಷ್ಟೋ ಜೀವಿಗಳು ಅದನ್ನು ಅರಗಿಸಿಕೊಳ್ಬಿಡ್ತವೆ, ವಿಷವನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯ ಎಷ್ಟೋ ಜೀವಿಗಳಿಗಿದೆ. ಹೌದು, ಒಳ್ಳೇದು ಭಾವನಾ, ಉತ್ತರ ಸರಿಯಾಗಿ ಹೇಳಿದ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಕೇಳುಗರೆ, ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಮಾತಾಡಿ 2000006 08 2 7 7 ಕರೆಗಳನ್ನ ಮಾಡ್ತಾ ಇದ್ರಿ. ನಮಸ್ಕಾರ, ಯಾರು ತಾವು? ಸರ್, ನಾವು ಕೊಯ್ಮಿಡಿ ಮನೆಯಿಂದ ರಾಜಮೋಹನ್ ಅಂತ ಹೇಳ್ಬಿಟ್ಟು. ರಾಜು ಮೋಹನ್ನ? ರಾಜಮೋಹನ್ ಸರ್. ಹಾ, ಎಲ್ಲಿಂದ ರಾಜಣ್ಣ? ಸರ್, ಸಣಪಿಕೋಟು ಗ್ರಾಮದ. ಯಾವ ಗ್ರಾಮ? ಸಣ್ಣ ಪುಲಿಕೋಟು. ಸಣ್ಣ ಪುಲಿಕೋಟು. ಹೇಗಿದೆ ಅಲ್ಲಿ ವಾತಾವರಣ? ವಾತಾವರಣ ಈಗ 2 ದಿವಸದಿಂದ ಸ್ವಲ್ಪ ಪರವಾಗಿಲ್ಲ ಸರ್, ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ಹೌದು, ನಿಮ್ದು ಎಷ್ಟು ಎಕರೆ ತೋಟ ಗದ್ದೆ ಮತ್ತೆ ಪ್ರಾಣಿ ಪಕ್ಷಿಗಳಿದಾವೆ? ಸರ್, 1 ಎಕರೆ ಗದ್ದೆ ಇದೆ, ಮತ್ತೆ ಒಂದು 4 ಎಕರೆ ಕಾಫಿ ತೋಟ ಇದೆ. ಮತ್ತೆ ದನಗಳಿವೆ ಸರ್, ದನಗಳು, ಹಂದಿ, ಕೋಳಿ ಎಲ್ಲ ಇದೆ. ದನಗಳು ಎಷ್ಟಿದಾವೆ? ಒಂದು 7 ದನಗಳಿದೆ ಸರ್. 7 ದನ? ಹಾಲನ್ನ ಮಾರಾಟ ಮಾಡ್ತೀರಾ? ಇಲ್ಲ ಸರ್, ನಮ್ಮ ಇಲ್ಲಿ ಡೈರಿ ಯಾವ ಅನುಕೂಲತೆ ಅಲ್ಲ, ಕೆಲವೊಬ್ರು ಅಲ್ಲೇ ಪಕ್ಕ ಪಕ್ಕದಲ್ಲೇ ಕೊಟ್ಬಿಡ್ತಾರೆ, ಕೆಲವೊಂದ್ ಸರ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಆದ್ರೂ ಹೋಗಿ ಕೊಟ್ ಬರ್ತಾರೆ, ಅಥವಾ ಅವರೇ ಬಂದು ತಗೊಂಡು ಹೋಗ್ತಾರೆ, ಈ ತರನು ಆಗ್ತಾ ಇರತ್ತೆ. ಸ್ವಲ್ಪ ಕಷ್ಟನೇ, ಮನೆ ಮನೆ ಬಳಕೆಗೆ ಅಷ್ಟು ಉಪಯೋಗಿಸ್ತೀವಿ. ಎರಡು ಹಸು ಕರೀಲಿಕ್ಕೆ ಇದೆ. ಏಳು ಹಸುಗಳನ್ನ ಇಟ್ಕೊಂಡಿರೋದು ಒಂಥರ ಒಳ್ಳೆ. ಏಳು ಹಸುಗಳಿಲ್ಲ ಸರ್, ಎರಡು ಎತ್ತು ಉಳಕ್ಕೆ ಉಳುಮೆ ಮಾಡ್ತೀವಿ, ಅದಕ್ಕೆ ಎರಡು ಎತ್ತುಗಳಿವೆ. ಅದೇ ಒಂದು ಈಗ ಚಿಕ್ಕದು ಫಸ್ಟ್ ಈಗ ಕ್ರಾಸ್ ಮಾಡ್ಸಿದೀವಿ, ಮತ್ತೆ ಎರಡು ಹಸು ಕರ್ಬಿಡ್ತೇವೆ ಈಗ. ಏಳು ದನಗಳು ಇದಾವೆ. ಹಂದಿಗಳನ್ನು ಸಾಕ್ತೀರಾ? ಹಂದಿಗಳಿವೆ ಸರ್. ಭತ್ತ ಯಾವ್ದು ಬೆಳಿತೀರಿ? ಭತ್ತ ಈ ಕಡೆ ಜಾಸ್ತಿ ಅಲ್ಲ, BKB ಸರ್. ಓಹೋಹೋ, BKB ಬಹಳ ಇಷ್ಟವಾದ ಭತ್ತ ಅಲ್ವಾ? ಹೌದು ಸರ್. ಎಷ್ಟು ವರ್ಷದಿಂದ ರೇಡಿಯೋ ಕೇಳುವ ಅಭ್ಯಾಸ ಆಸಕ್ತಿ ಇಟ್ಕೊಂಡಿದ್ದೀರಿ ಸರ್? ಒಂದು 20-30 ವರ್ಷದಿಂದ ಇಟ್ಕೊಂಡಿದ್ದೀವಿ. ಒಳ್ಳೇದ ನೋಡಿ, ಅದೇ ಬಹಳ ಸಂತೋಷ. ಮನೆಯಲ್ಲಿ ಒಂದಿದ್ಯಾ, ಎರಡಿದ್ಯಾ, ಮೂರಿದ್ಯಾ ರೇಡಿಯೋಗಳು? ಇಲ್ಲ ಸರ್, ರೇಡಿಯೋ ಒಂದೇ ರೇಡಿಯೋ ಸರ್. ಹೌದಾ? ಕೆಲವೊಬ್ರು ಮೊಬೈಲ್ ಇದೆಯಲ್ಲ ಸರ್, ಮೊಬೈಲ್ ರೇಡಿಯೋ ಇದೆ. ಸರಿನೇ ಸರಿನೇ, ನಿಜ. ಕೆಲವೊಬ್ರು ಬಹಳ ಇಷ್ಟಪಟ್ಟು 2-3 ರೇಡಿಯೋ ಇಟ್ಕಂತಾರೆ, ಒಂದೇನಾದ್ರೂ ಕೈ ಕೊಟ್ರೆ ಇನ್ನೊಂದ್ ಇರ್ಲಿ ಅಂತ. ಇನ್ನು ಕೆಲವೊಬ್ರು ಪ್ರೀತಿಯಿಂದ ಅವ್ರಿವ್ರಿಗೆ ಕಾಣಿಕೆಯನ್ನು ಕೊಡ್ತಾರೆ. ಹೌದು, ಒಳ್ಳೇದೇ. ರಾಜಮೋಹನ್ ಅವರೇ, ಈಗ ಪ್ರಶ್ನೆ ತಮಗೆ. ಭಾರತದ ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯದ ಪಾಲು ಎಷ್ಟು ಅನ್ಕೊಂಡು ಹೇಳ್ಬೋದಾ? ನಮ್ಮ ಇಡೀ ಭಾರತದಲ್ಲಿ ಇರುವ ಕಾಫಿಯ ಒಟ್ಟಾರೆ ಉತ್ಪಾದನೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪಾಲು ಎಷ್ಟು ಇರಬಹುದು ಅಂತ ಏನಾದರೂ ಒಂದು ಅಂದಾಜು ನಿಮ್ಮ ಮನಸ್ಸಲ್ಲಿದ್ರೆ ಹೇಳ್ಬೋದಾ? ಅಂದಾಜು 40% ಇರ್ಬೋದು ಸರ್. ಎಷ್ಟು? 40%. 40, ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಗ್ಬೇಕು. ಇನ್ನೂ ಹೆಚ್ಚಿಗೆ ಆಗ್ಬೇಕು. ಇನ್ನೊಂದು ಅವಕಾಶ ನಿಮಗಿದೆ ಉತ್ತರ ಹೇಳಲಿಕ್ಕೆ, ಹೇಳ್ಬೋದಾ? ಇನ್ನೊಂದು ಅವಕಾಶ. ಹೌದಾ? ನೋಡೋಣ, ಈಗ ಮುಂದೆವರು ಕರೆ ಮಾಡ್ತಾರಲ್ಲ, ನೋಡೋಣ. ಚೆನ್ನಾಗಿ ಕೃಷಿಯಲ್ಲಿ ಬೆಳೀತಾ ಇರಿ, ಒಳ್ಳೇದಾಗ್ಲಿ. ಧನ್ಯವಾದ, ಧನ್ಯವಾದ. ನಮಸ್ಕಾರ, ನಮಸ್ಕಾರ. ಕೇಳಿದ್ರೆ ನಿಮ್ಮ ಮುಂದೆ ಪ್ರಶ್ನೆ, ಭಾರತದ ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯದ ಪಾಲು ಎಷ್ಟು ಅನ್ಕೊಂಡು ಒಂದು ಅಂದಾಜು ಉತ್ತರವನ್ನ ಹೇಳ್ಬೋದಾ? ನೋಡಿ ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ, ಯಾರು ತಾವು? ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡ್ತೀನಿ. ಸರಸ್ವತಿ ಅವರು, ಅಲ್ಲಿ ವಾತಾವರಣ ಹೇಗಿದ್ರಮ್ಮ? ಈಗ ಇವತ್ತು ಮಳೆ ಇಲ್ಲ ಸರ್, ಇಲ್ಲದಿದ್ರೆ ನಿನ್ನೆ ಮೊನ್ನೆ ಎಲ್ಲ ಮಳೆ ಬಂದಿದ್ದೆ ಜೋರು. ಓಹೋ, ಇವತ್ತು ಇಲ್ಲ. ಇಲ್ಲ, ಇಲ್ಲದೆ ಇರೋದೇ ಒಂದು ವಿಶೇಷ. ಹೌದು. ಹಾ ಹಾ, ದಿನಾಲು ಮಳೆ ಬಂದ್ರೆ ಎಂತ ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ ಆಗುತ್ತೆ ಅನ್ನೋದು ಬೇರೆ ಪ್ರಶ್ನೆ, ಆದ್ರೆ ಬರೋದ್ ಯಾರು ತಡಿಯಕ್ ಆಗಲ್ಲ. ಮತ್ತೆ ಎಂತ ಗೊತ್ತಿಲ್ಲ, ತೋಟಕ್ಕೆ ಈಚೆಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ ಸರ್. ಅಲ್ಲ, ಅದೇನೇ ಸಮಸ್ಯೆ ಇದ್ರೂ ನಿಸರ್ಗದ ಒಂದು ವಿಚಾರದಲ್ಲಿ ನಾವೇನು ಮಾತಾಡಂಗಿಲ್ಲ. ಅದು ಮಾತಾಡ್ಲಿಕ್ಕೆ ಆಗುದಿಲ್ಲ, ಪ್ರಕೃತಿ ಬರ್ಬೇಕಾದ್ರೆ ಬರ್ಬೇಕಲ್ಲ. ಹೌದು. ನೀವು ಮಂಗಳೂರು ಆಕಾಶವಾಣಿ ಸಂಪರ್ಕ ಮಾಡ್ತೀರಿ, ಹಾಸನದ ಸಂಪರ್ಕ ಮಾಡ್ತೀರಿ, ಮತ್ ಮಡಿಕೇರಿ ಸಂಪರ್ಕ ಮಾಡ್ತೀರಿ, ಬೆಂಗಳೂರಿಗೂ ಸಂಪರ್ಕ ಮಾಡ್ತೀರಾ? ಮಾಡ್ತೇನೆ ಸರ್. ಹೌದು ಹೌದು, ನೋಡಿ ಎಷ್ಟು ಕುತೂಹಲ. ಸರಸ್ವತಿ ನಮಗೆ ತುಂಬಾ ಇಷ್ಟ ಅಲ್ಲ ಸರ್, 23 ವರ್ಷ 24 ವರ್ಷ ಮಡಿಕೇರಿ ಕೇಳ್ತೇ ಉಂಟು ಸರ್, ಮಂಗಳೂರು ಹಾಗೆ. ಹೌದು, ನೀವು ನಿಮ್ಮ ಯಜಮಾನರು ಬಿಡೋದಿಲ್ಲ ಅಲ್ವಾ ಅಷ್ಟು ಒಲವು? ಹೌದು ಸರ್, ಹೌದು ಹೌದು ಹೌದು. ಒಳ್ಳೇದೇ, ಒಳ್ಳೆ ಅಭಿರುಚಿ. ಉತ್ತರ ಹೇಳ್ಬೋದಾ ನೋಡಿ, ಭಾರತದ ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯದ ಶೇಕಡ 60, ಸ್ವಲ್ಪ ಕಡಿಮೆ ಆಯ್ತು, ಶೇಕಡ 72.3, ಮುಕ್ಕಾಲು ಭಾಗ ಅಂತ ಹೇಳ್ತೀವಲ್ಲ ಹಾಗೆ. ಗರಿಷ್ಠವಾಗಿ ನಮ್ಮ ರಾಜ್ಯದ್ದೇ ಉತ್ಪಾದನೆ ಆಗೋದು, ನಮ್ಮ ದೇಶದಲ್ಲಿ ಒಂದು ದೇಶದ ಉತ್ಪಾದನೆಯನ್ನು ನೋಡ್ಕೊಂಡ್ರೆ. ಒಳ್ಳೇದು, ಧನ್ಯವಾದ. ನಮಸ್ಕಾರ. ಸಮಯ ಸಾಕಾಗ್ತಾ ಇಲ್ಲಿಗೆ ಕರೆಯನ್ನ ನಾವು ನಿಲ್ಲಿಸ್ತಿದೀವಿ, ಮತ್ತೆ ಮಾಡೋದು ಬೇಡ. ಶ್ರೋತೃಗಳೇ, ಇಲ್ಲಿಗೆ ನೇರ ಪ್ರಸಾರದ ಕೃಷಿ ರಸಪ್ರಶ್ನೆ ಕಾರ್ಯಕ್ರಮ ಕೃಷಿ ಸಿರಿ ಮುಕ್ತಾಯ ಆಗ್ತಾ ಇದೆ. ಸಂಪರ್ಕ ಮಾಡಿದ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ

ಪುಟ್ಟಿ ಚಂಡ ಒಕ್ಕಡ ಗುರುಕಾರಣಂಗ್ ಮೀತಿ ಬೆಪ್ಪ ಕೊಯ್ಮೆ ಇದೇ ಇರೋ ತೇಳಾಂಗ್ ಬೇಳ ಚಪಲಕ 10 ಗಂಟೆಕ್ ಬೊಳ್ಳರಿ ಮಾಡ ಗ್ರಾಮತ್ಲುಳ್ಳ ಒಕ್ಕ ಐನ ಮನೆಯಲ್ಲಿ ಬೆಚ್ಚಂಡಿತ್ ಒಕ್ಕ ಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾತಿಯಲ್ಲ ಸಂಸಾರಡೆ ಬರನುಂದ್ ಪುಟ್ಟಿ ಚಂಡ ಒಕ್ಕ ಪಟ್ಟೆದಾರ ಪಿಂಜ ಒಕ್ಕ ಕಾರ ಕಟ್ಟಂಡಿತ್ ಕೊರಗ ಅಸೋಸಿಯೇಷನ್ ಅಮ್ಮತ್ತಿ ಒಂಟಿ ಅಂಗಡಿ ಇಂಗ್ರ ಆದರೆ 0.22 ತೋಗ್ಲು ತಂಗೆಬಡಿ ಪೈಪೋಟಿನ ಇದೇ ಅಕ್ಟೋಬರ್ 26 ಪದನಾಚೆ 10 ಗಂಟೆಗೆ ನಡೆದುದುಂಡು. ಅಸೋಸಿಯೇಷನ್ ಆವರಣ ನಡೆಪ ಪೈಪೋಟಿಲು ದಾರ್ಬೋಂಡಿಕೆಯು ಭಾಗವಹಿಸಿರು. ಆದ್ಯ ಇನಾಮ 30,000, ದಂಡನೆ ಇನಾಮ 25,000, ಮೂಂದನೆ ಇನಾಮ 20,000 ರೂಪಾಯಿ, ಪಿಂಜ ಟ್ರೋಫಿ ಕೂಡಿತುಂಡು. ಬೇರೆ ವಿವರಕ್ಕೆ ಸಂಪರ್ಕಿಸಿರಿ ದಿಲನ್ 9449767120. ಅಕ್ಟೋಬರ್ 15 ಮರಣಪಟ್ಟ ಕಟ್ಟೆಮಾಡು ಗ್ರಾಮ ತೋರೆರ ಪೌತಿ ಗಣಪತಿ ಐಂಡ ಪೊಣ್ಣು ಕಾಮವ್ವ ಮಲ್ಲಿಗೆ ಐಂಡ ಮಾತ ಕಾರ್ಯ ಇದೇ ಇರೋ ತಾರಂಗ್ ನಾಳೆ 14:00 ಕಟ್ಟೆಮಾಡಲುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ದರ್ಜಿತು ಬರನೊಂದು ತೋರೆರ ಒಕ್ಕಕಾರ ಕಟ್ಟಂಡಿತು. ಹಲವಾರು ವರ್ಷಗಳಿಂದ ಕೊಡಗಿನಲ್ಲೇ ಮನೆ ಮಾತಾಗಿ ಇಂದಿಗೂ ಅದೇ ಗುಣಮಟ್ಟದ ಸೇವೆಯನ್ನು ನೀಡುತ್ತಾ ಜನರ ವಿಶ್ವಾಸವನ್ನು ಉಳಿಸಿಕೊಂಡಿರುವ ಏಕೈಕ ಫರ್ನಿಚರ್ ಮಳಿಗೆ ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಕ್ವಾಲಿಟಿ, ಪ್ಯೂರಿಟಿ, ಗ್ಯಾರಂಟಿಗೆ ಮತ್ತೊಂದು ಹೆಸರು ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಪ್ರಶಾಂತ್ ಫರ್ನಿಚರ್ನ ವಿಶಾಲ ಮಳಿಗೆಯಲ್ಲಿ ಬ್ರಾಂಡೆಡ್ ಕಂಪನಿಗಳ ಮ್ಯಾಟ್ರೆಸ್ಗಳು, ಪಿಲ್ಲೋ ಕವರ್ಸ್, ಬೆಡ್ ಸ್ಪ್ರೆಡ್ಗಳು, ಕ್ವಾಲಿಟಿ ಹಾಗೂ ಅತ್ಯಾಧುನಿಕ ಡಿಸೈನ್ಸ್ನ ವುಡನ್ ಫರ್ನಿಚರ್ಗಳು, ರಬ್ಬರ್ ಮ್ಯಾಟ್ಗಳು ಒಂದೇ ಮಳಿಗೆಯಲ್ಲಿ. ಬ್ರಾಂಡೆಡ್ ಮ್ಯಾಟ್ರೆಸ್ ಹಾಗೂ ಫರ್ನಿಚರ್ಗಳ ಮೇಲೆ 10-20% ಡಿಸ್ಕೌಂಟ್. ಭೇಟಿ ನೀಡಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಪೃಥ್ವಿ ಮಹಾಪರ್ವ, ಜೋಡಿ ಹಬ್ಬ, ಜೋಡಿ ಕೊಡುಗೆಗಳು, ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ ಪ್ರತಿ 10 ಗ್ರಾಂ ಚಿನ್ನಾಭರಣಗಳ ಮೇಲೆ 2,222 ರೂಪಾಯಿಗಳ ರಿಯಾಯಿತಿ. ವಜ್ರದ ಮೌಲ್ಯದ ಮೇಲೆ 22.22% ನೇರ ರಿಯಾಯಿತಿ. ಬೆಳ್ಳಿ ಪ್ರತಿ ಕೆಜಿ ಮೇಲೆ 4,444 ರೂಪಾಯಿಗಳ ರಿಯಾಯಿತಿ. ಪ್ರತಿ ಖರೀದಿಯಲ್ಲೂ ಗೆಲ್ಲಿರಿ ಆಕರ್ಷಕ ಬಹುಮಾನಗಳನ್ನು. ಪಾರಸ್ ಪೃಥ್ವಿ ಜುವೆಲ್ಸ್, ಬಿಎಂ ರೋಡ್, ಕುಶಾಲನಗರ. ನಿಧನ ಸುದ್ದಿ. ಅರಪಟ್ಟು ಗ್ರಾಮತ್ರ ಪಾಂಡಂಡ ಪೌತಿ ಬೋಪಯ್ಯ ಎಂಗಿಡ ಪೊಣ್ಣು ಮುತ್ತಮ್ಮ ಮುತ್ತಕ್ಕಿ ಎಂಗ 86ನೇ ಬಯತ್ಲು ಇಂದು ಮರಣಪಟ್ಟಿತ್ತು. ಪಾಂಡಂಡ ಮುತ್ತಮ್ಮ ಮುತ್ತಕ್ಕಿ ತಾಮನೆ ಬೊಳ್ಳಾರ್ಪಂಡ ಆಕಿರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಅರಪಟ್ಲುಳ್ಳ ಒಕ್ಕತ್ತೂಟಂಗಳ ನಡಪ. ಸೂರ್ಲಬಿ ಗ್ರಾಮತ್ರ ಓಡಿಯಂಡ ಪೊನ್ನಪ್ಪ ಎಂಗಿಡ ಮೂವು ದೇವಯ್ಯ ಎಂಗ ನಿನಾಂದು ಬೈಟಪಕ ಮರಣಪಟ್ಟಿತ್ತು. ಓಡಿಯಂಡ ದೇವಯ್ಯ ಎಂಗಿಡ ಆಕಿರಿ ಕಾರ್ಯ ನಾಳೆ 14 ಅಂಗಡ ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಉದಯನುಳ್ಳ ಕಾಳಿಮಡಮ ಮತ್ತಾಜಿನ ಮುಖ್ಯಪಟ್ಟ ಸುದ್ದಿ. ಕೋಟಿ ಕಂಠ ಗಾಯನಕ್ಕೆ ಜಿಲ್ಲಾಡಳಿತ ತುಂಜ ಎಲ್ಲ ತಯಾರಿ. ಜೀವ ವೈವಿಧ್ಯ ಕಾತುಬೆಪ್ಪಂಡ ಮೇದ ಮಾಹಿತಿ ಕಾರ್ಯಾಗಾರ. ಸುದ್ದಿರ ವಿವರ. 67ನೇ ಕನ್ನಡ ರಾಜ್ಯೋತ್ಸವತರ ಮಾರಿಪತ್ ಕೋಟಿ ಕಂಠ ಗಾಯನಕ್ಕೆ ಜಿಲ್ಲಾಡಳಿತತ್ರ ಆದನೆಲು ಬೋರೆ ಬೋರೆ ಇಲಾಖೆಕಾರ ಪಿಂಜ ಸಂಘ ಸಂಸ್ಥೆಕಾರ ಎಲ್ಲ ತರತರ ತಯಾರಿನ ಮಾಡಿಯಂಡಿತು. ಇದೇ ನಾಳಂಕೆ 28 ಪೊಲಾಕ 11 ಗಂಟೆಗೆ ಮಡಿಕೇರಿರ ರಾಜಸೀಟ್ಲ ಮುಖ್ಯಪಟ್ಟ ಕಾರ್ಯಕ್ರಮ ನಡಪ. ಎಲ್ಲ ಸ್ಕೂಲ್ ಕಾಲೇಜರ ಮಕ್ಕ ಸಂಘ ಸಂಸ್ಥೆರ ಪ್ರತಿನಿಧಿಯ ಅಧಿಕಾರಿಯ ಕೋಟಿ ಕಂಠ ಗಾಯನ ಕಾರ್ಯಕ್ರಮಕ್ಕೆ ಕೂಡಿಯಾಡುವ. ನನ್ನ ನಾಡು ನನ್ನ ಹಾಡು ಪೆದತ್ತು ಜಿಲ್ಲೆರ ಎಲ್ಲ ಭಾಗದ ಕನ್ನಡ ರಾಜ್ಯೋತ್ಸವತ್ತಿನ ವಿಶೇಷ ಆಯ್ತು ಕೈಪಕ್ಕ ತೀರ್ಮಾನ ಮಾಡಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ 10,000, ಪೊಮ್ಮಕ್ಕಡ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆರ ವ್ಯಾಪ್ತಿಲು 1,800, ಬಯ್ಯತರ ವರ್ಗತರ ಕಲ್ಯಾಣ ಇಲಾಖೆಯಿಂದ 1,270, ವಿದ್ಯಾರ್ಥಿಯ ಚಾಕರಿಕಾರ ವಸತಿ ಶಿಕ್ಷಣ ಸಂಸ್ಥೆಲು 1,050 ಅವರ ಕಣಕ್ಕಲು ಜನ ನೋಂದಣಿ ಮಾಡಿಯಂಡಿತು. ಇನ್ನೂ ನೋಂದಣಿ ಮಾಡಿಯೋಕೆ ಕಾರ್ಯ ನಡೆದಂಡು ಉಂಡು. ಆನ್ಲೈನ್ಲು ಕನ್ನಡ ಸಿರಿ ಕರ್ನಾಟಕ ಗೌರ್ಮೆಂಟ್ .in KKG ಪಬ್ಲಿಕ್ ಇಲ್ಲಿ ನೋಂದಣಿ ಮಾಡಿಯವಲೊಂದು ಪ್ರಕಟಣೆಲು ಅರಿಚಿಟ್ಟಿತು. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಪಿಂಜ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ಮಡಿಕೇರಿರ ಅರಣ್ಯ ವಿಭಾಗತರ ಕೂಟಾದನೆಲು ಜೀವ ವೈವಿಧ್ಯ ರಕ್ಷಣೆ ಬಳಕೆ ಪಿಂಜ ಮದ್ದುಗಿಡತರ ಮೇದ ಮಾಹಿತಿ ಕಾರ್ಯಾಗಾರ ಇದೇ 28 ಮಡಿಕೇರಿಲು ನಡಪ. ಮಂಡಳಿರ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಎಂಗಡ ಕೊರವು ಕಾರಿಕೆಲು ಮಡಿಕೇರಿರ ಕ್ರಿಸ್ಟಲ್ ಕೋರ್ಟ್ ಸಭಾಬಾಡೆಲು ಪೊಲಾಕ 10 ಗಂಟೆಲಿಂಜ ನಡಪ ಈ ಕಾರ್ಯಕ್ರಮತ್ತು ಶಾಸಕ ಕೆಜಿ ಬೋಪಯ್ಯ ಎಂಗ ಮೊಳಿಯಿಡುವ. ಮುಖ್ಯ ಬಿಂದುವಾಯಿತು ವಿಧಾನ ಪರಿಷತ್ ಸದಸ್ಯ ಮಂಡೇಪಂಡ ಸುಜಾ ಕುಶಾಲಪ್ಪ, ಜಿಲ್ಲಾಧಿಕಾರಿ ಬಿಸಿ ಸತೀಶ್ ಕೂಡನಕ್ಕೆ ಮುಖ್ಯಪಟ್ಟವು ಹಾಜರಿಪ್ಪ ಅಂದು ಅರಂಜಿತ್. ಕಾರ್ಯಕ್ರಮತ್ತು ವಿಚಾರಗೋಷ್ಠಿ ವಿಚಾರ ಮಂಡನೆ ನಡಪ. ಶಿಕ್ಷಣ ಇಲಾಖೆ ರಾಜ್ಯ ವಿಜ್ಞಾನ ಪರಿಷತ್ ಘಟಕ ಪಿಂಜ ರಾಷ್ಟೀಯ ಹಸಿರು ಪಡೆರ ಇಕೋ ಕ್ಲಬ್ರ ಆದನೆಲು